ಇದ್ನು, ಅದು ಕಳೆದುಕೊಂಡಿತು ಎಂದೇ ಅರ್ಥ. ದೇಶ ಕ್ಯಾ ಹೇ ತೀರ್ಥ ಕಾ ಸ್ಥಾನ ಹೇ ಮೇರಾ ಯೇ ದೇಶ ಮೇರಿ ಜಾನ್ ಹೇ. ನಮ್ಮ ಪರಂಪರೆಯ ಭವ್ಯತೆಯನ್ನು ತಿಳಿಯುವುದು, ಪ್ರಾಚೀನರ ರುಚಿ ಅಭಿರುಚಿ ಪ್ರತಿಭೆ ಪರಿಶ್ರಮ ಕಾಣಿಕೆ ಮತ್ತು ಕಾಣಿಕೆಯನ್ನು ಮುಂದಿನ ಪೀಳಿಗೆಗೆ ಜೋಪಾನವಾಗಿ ಕೈದಾಟಿಸುವುದು ಪ್ರತಿ ಪ್ರಜೆಯ ಜವಾಬ್ದಾರಿ. ಸಾಹಿತ್ಯ, ಲಲಿತ ಕಲೆ, ಶಿಲಾಶಾಸನಗಳು, ತಾಡವೋಲೆ, ವಾಸ್ತುಶಿಲ್ಪ, ಪ್ರಾಚೀನ ವಿಗ್ರಹಗಳು, ನಾಣ್ಯಗಳು ಮತ್ತು ಸ್ಮಾರಕಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ನಮಸ್ಕಾರ ರೈತ ಬಾಂಧವರೇ, ನಮ್ಮ ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಕಾರ್ಯಕ್ರಮಗಳಲ್ಲಿ ಕೃಷಿ ಅನುಭವ ಕುರಿತು ಶ್ರೀ ವಿರೂಪಣ್ಣ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ರೈತರಿಗೆ ಸಲಹೆ ಕೇಳುವಿರಿ. ರೈತ ಬಾಂಧವರೇ, ಈಗ ಕೇಳೋಣ ಕೃಷಿ ಅನುಭವ ಕುರಿತು ಶ್ರೀ ವಿರೂಪಣ್ಣ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಚಿಲ್ಕಮುಖಿ ಗ್ರಾಮದ ವಿರೂಪಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಹಿರಿಯ ರೈತರು, ಅವರು ತಮ್ಮ ಕೃಷಿಯ ಸಂಪ್ರದಾಯಗಳನ್ನ ಮತ್ತು ಕೃಷಿಯ ಅನುಭವಗಳನ್ನ ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ವಿರೂಪಣ್ಣರೇ. ನಮಸ್ಕಾರ ಸರ್. ಏನು ಪೂಜೆ ಗೀಜೆ ಜೋರಾಗಿದೆ? ಪೂಜೆ ಆಗೈತ್ರಿ, ನಾವು ಅಂತ ಯಾವಾಗ್ಲಿಂದ ಇಷ್ಟ ಬಂದಿಲ್ಲ. ದೇವ್ರದ್ದು ಯಾವ್ದು ಆದ್ರೆ ನಿನ್ ಒಂದು ನಿನ್ನ ಬಾಯಲ್ಲಿ ನುಡಿ ಕೇಳ್ಬೇಕಾಗೈತಿ. ಹೇಳಪ್ಪ ಅಂದ್ರೆ ನಾವು ಒಂದು ಮಂಗಳಾರತಿ ಆಡ್ತೀವಿ ರೀ, ಮತ್ತೆ ಅಲ್ಲಿಂದ ಪಾರ್ವತಿ ಸ್ತೋತ್ರ ಅಂತೀವಿ, ಅಲ್ಲಿಂದ ಬಸವಣ್ಣರ ನಾಮಾವಳಿ ಅಂತೀವಿ, ಇಂಥವು ಅಕ್ಕ ಮಾದಿ ವಚನಗಳಂತೀವಿ, ಶರಣರದು ವಚನಗಳಂತೀವ್ರಿ. ಇಷ್ಟು ನಮ್ಮ ತಿಳಿದು ಮಟ್ಟಿಗೆ. ಇವೆಲ್ಲ ಎಲ್ಲಿ ಕಲ್ತ್ರಿ? ನಾನು ಸಾಲಿ ಕಲ್ತಿಲ್ರಿ ಅಷ್ಟ. ಎಲ್ಲಿ ಕಲ್ತ್ರಿ? ಮತ್ತೆ ಸಾಲಿ ಕಲ್ತಂದ್ರೆ ನನ್ನ ವಿಚಾರ ಪ್ರಕಾರದಿಂದ ಮನಸ್ಸಿನಾಗ ಬುಕ್ ತಕ್ಕಂದಾಗ ಒಂದ್ಕೊಂದ ಅಕ್ಷರ ಹೊಂದಿಸ್ಕೊಂತ ಅಲ್ಪ ಸ್ವಲ್ಪ ಕಲ್ತಿದ್ದೀನಿ ನಾನು ಸಾಲಿನ. ಅಲ್ಪ ಸ್ವಲ್ಪ ಅಂದ್ರೆ ನಮ್ ಗುರುಗಳು ಬಹಳ ಇದ್ರಿ, ಪಂಚೆ ಮಾಸ್ಟರ್ ಅಂತೇಳಿ, ಅವ್ರ ಕೈಯಲ್ಲಿ. ಯಾವ ಊರಲ್ಲಿ? ಅವರು ಇಲ್ಲೇ ನಮ್ಮೂರಲ್ಲೇ ಕಲ್ತಿವ್ರಿ. ನಮ್ಮೂರಿಗೆ ಬಂದಿಂದ ಹಳ್ಳಿ ಅವ್ರದ್ದು, ಅವ್ರ ಹಳ್ಳಿಯಿಂದ ಬಂದು ಇಲ್ಲಿಗೆ ಬಂದಾರ ಸ್ಕೂಲ್ ಮಾಸ್ಟರ್. ಸ್ಕೂಲ್ ಮಾಸ್ಟರ್ ಇಲ್ಲೇ ಬಂದಾರ. ಅವ್ರು ನಮ್ಮನ್ನ ಎಲ್ಲೆಲ್ಲಿ ಅವ್ರನ್ನ ವರ್ಗ ನಮ್ಮ ರೈತರು ಸಾಲಿ ನಮ್ ನೀವ ಬೇಕಂತೇಳಿ ಗ್ರಾಮದಾಗ ಒಷ್ಟು ಎಲ್ಲರೂ ರೈತರು ನಮ್ಗೆ ಇವ್ರ ಬೇಕಂತಂದ್ ಅವ್ರ ಹತ್ರ ಕಲ್ತ್ರ. ಅವ್ರ ಹತ್ರ ಅದು ಸ್ವಲ್ಪ ರೀ. ನಾನು ನಮ್ಮ ಪರಿಸ್ಥಿತಿ ನಮ್ಮ ತಾಯಿಯವ್ರ ಇದ್ದಿಲ್ಲ, ಅಲ್ಲಿ ಇಟ್ಟಿಲ್ಲಿಟ್ ಮತ್ತೆ ಕೂಲಿ ಆ ಪರಿಸ್ಥಿತಿ ಕೆಟ್ಟದ್ದು ಇತ್ನಾಗ ದುಡಿಯಕ್ ಹೋದ ಇತ್ನಾಗ ಅದ್ರ ಮೇಲೆ ಕೇಳ ವಿದ್ಯೆಗ ಆರು ಇದ್ ಮಾಡ್ಬೇಕ್ರಿ. ಅವಾಗ ಆ ಅಖರ ಕಾಲ ಈಗಿನಂತಾಗ ಅಸ್ತಿಲ್ರಿ. ಅವಾಗ ಈಗ ಮುಂಗಾರು ಶುರುವಾಗಿದ್ಯಾ? ಮುಂಗಾರು ಶುರು. ಈಗ ಹೊಲದ ಕೆಲಸಗಳೆಲ್ಲ ಶುರುವಾಗಿವ್ರಿ. ಏನೇನ್ ನಡೀತಿದೆ ಹೊಲದಲ್ಲಿ? ಈಗ ಹೊಲದಲ್ಲಿ ಏನ್ರಿ, ಕೋಲಿ ಕುಂಟಿ ಕಟ್ಟಿದ್ವಿರಿ ಬ್ಯಾಸಿ. ಅವನು ಕಟ್ಟಿ ಕೋಲಿ ಆರಿಸಿ ಒಟ್ಟು ಚೆನ್ನಾಗಿ ಹೊಲ ವಸನ ವಸ್ತಾಗ ಅಣ್ಣ ಮಾಡಿ ಖರೀದಿ ಮಾಡಿ ಒಷ್ಟು ಅದನ್ನ ಕಸ ತೆಗೆದು ಆರಿಸಿ ಅದನ್ನ ಒಂದು ಬೆತ್ತಕ್ಕ ನೀರು ಬಂದ್ ಮಾಡಿ ಹೊಲದೊಳಗೆ ಮತ್ತೆ ದನ ಕರ ಇದ್ದದ್ದು ಹಟ್ಟಿ ಹಾಕ್ಸ್ತಿರ್ತಿವಿ ಹೊಲದಾಗ. ಅವನ ಸಗಣಿಗಳು ಸಣ್ಣಗ ಒಡಿ ಪುಡಿ ಮಾಡಿ ಅದನ್ನ ಹೊಲಕ್ಕ ಸಿಂಪರಣೆ ಮಾಡ್ತೇವ್ರಿ. ಮತ್ತೆ ಅದು ಅಲ್ಲಿಂದ ಮತ್ತೆ ಇವು ಏನ್ ಮಾಡ್ಬೇಕಂತ ಅಂದಾಗ ಮತ್ತೆ ಒಂದ್ರಿಂದ ಒಂದು ಆಗ ಇವತ್ತು ಬಣಿ ಒಟ್ಟಬೇಕು ಇವ ಅದನ್ನ ಮಾಡಂತ ಯಜಮಾನ್ರಿ ಹೇಳ್ತಿದ್ರೆ. ಇವತ್ತೇನ್ ತಿಪ್ಪೆ ಗೊಬ್ಬರ ಏರಿಸಿದ್ರೆ? ತಿಪ್ಪೆ ಗೊಬ್ಬರ ಏರಿದ್ರಿ. ಎಷ್ಟು ಟ್ರ್ಯಾಕ್ಟರ್ ಆಯ್ತು? ಅದು ಒಂದು ನಾಲ್ಕು ಗಾಡಿ ಆತ್ರಿ. ಎಷ್ಟು ಎಕರೆ ಭೂಮಿಗೆ ಸಾಕಾಗ್ತದ ಅದು? ಎಷ್ಟು ಎಕರೆ ಭೂಮಿಗೆ ಸಾಕಾಗತ್ತೆ ಅಂದ್ರೆ ಅದು 2 ಎಕರೆ ಒಳಗಾಕೈತ್ರಿ. ಸಾಕ್ರಿ ಅದ ಐತ್ರಿ. ನಾವ್ ಮತ್ ಕೆಲವುಗಳು ಕುರಿ ದನ ಬಂದಿರ್ತಾವಲ್ಲ ಅವನು ತರಬ ಅವನು ತರಿಸ್ತೇವ್ರಿ. ಹ್ಮ್ರಿ. ಮತ್ತೆ ಒಂದಿಟ್ಟು ಹೊಲ ಜಾಳಾದ ಕೂಡಲೇ ಇವು ಅಕ್ಕಲ ಮೇಯ್ತಿರ್ತಾವ ಕುರಿಗಳು. ಅವನು ಅವ್ರ ಮೇಸ್ಗೆಂದ್ ನಮ್ಮ ಹೊಲಕ್ಕ ಅಟ್ಟಿಗಳು ಬಿಟ್ಟು ಕೊಟ್ಟೋಕಾರ. ಸೊ ಅದರಿಂದನು ಭೂಮಿ ಮಣ್ಣು ಮಣ್ಣು ಅದರಲಿಂದನೇ ಭೂಮಿ ಮಿದುವಾಗ್ತೈತ್ರಿ. ಓಹೋ, ಈ ಬಾರಿ ಮುಂಗಾರು ಏನ್ ಬಿತ್ತನೆ ಮಾಡ್ಬೇಕಂತೈತ್ರಿ? ಈ ಮುಂದೆ ಏನ್ ಮಾಡ್ತೇವ್ ಅಂದ್ರಿ, ಈಗ ಮೊದಲು ಹೋಮ್ ಪ್ರಥಮ ಜೋಳ ಬಿತ್ತೀರಿ. ಬಿತ್ಕೊಂಡ್ರಿ ಈಗ? ಹ್ಮ್, ಇಲ್ರಿ, ಈಗ ಮಳೆ ಆದ ಕೂಡಲೇ ಬಿತ್ತವ್ರಿ. ಹ್ಮ್, ಮಳೆ ಆದ ಕೂಡಲೇ ಜೋಳ ಜೋಳ ಬಿತ್ತೋದಕ್ಕೆ ಯಾವ ಮಳೆ ಸೂಕ್ತ? ರೋಣಿ ಮಳಿ ಇದೀಗ ಬರ ಕಲಿತೈತ್ರಿ ಮಳಿ, ನಾಳೆ ಕ್ರಿತಿಕಿನ ಮಳಿ. ಆ ಕ್ರಿತಿನ ಮಳಿಗೂ ಬಿತ್ತವ್ರಿ, ರೋಣಿ ಮಳಿಗೂ ಬಿತ್ತವ್ರಿ. ಅವ ಎರಡು ಮಳೆ ಹೋಗತ್ತಾನ ನಮ್ಮ ಬಿತ್ತಿಗೆ ಚಾಲಬಹುದು. ಹ್ಮ್, ಅವೆರಡು ಮಳೆಯ ಟೈಮಲ್ಲೇ ಬಿತ್ತಬೇಕು. ಬಿತ್ತಬೇಕ್ರಿ, ಅದನ್ನ ಮೀರಿದ್ರೆ ಬಿತ್ತಬಹುದಾ? ಅವ್ನ್ ಬಿತ್ತಬಹುದ್ರಿ. ಮತ್ತ ಅವನ್ ದೇವ್ರು ಅವನ ಅನುಗ್ರಹ ಆಗ್ಬೇಕಲ್ರಿ, ಅವನ ಸೃಷ್ಟಿ. ಒಮ್ಮೆ ಕೊಡ್ತಾನ ಸರಿಗೆ, ಒಮ್ಮೆ ಅಲ್ಪ ಸ್ವಲ್ಪ ಆಗ್ತಾನ, ಒಮ್ಮೆ ಹಸಿ ಆಗಲ್ಲ. ಒಟ್ಟು ಮುಂಗಾರಿಗೆ ನೀವು ಜೋಳ ಬಿತ್ತದ? ಜೋಳ ರೀ. ಹ್ಮ್, ಯಾವ ಜೋಳ ಅದು? ಮುಂಗಾರಿ ಜೋಳ ರೀ. ಹ್ಮ್, ಊಟಕ್ಕೆ ನಿಮ್ ಮನೆಗೆ ಬಳಸ್ಕೊತೀರಿ? ಮಾರಾಟ ಮಾಡೋ? ಮಾರಾಟ ಮಾಡ್ಬೋದ್ರಿ. ಅವು ಅಲ್ಪ ಸ್ವಲ್ಪ ಆದ್ರ ನಮ್ಮ ಮನೆ ಖರ್ಚು ಇಟ್ಕೊಂಡ್ಬಿಡೋದ. ಅವ್ ಮತ್ತೆ ಹೆಚ್ಚು ಕಾಳ ಅದು ಒಂದ್ಗಳು ಹೊಲಗಳು ದನಗಳು ಬರಕಿ ದನಗಳು ಬರ್ತಾವಲ್ಲ, ಅವ್ರಿಗೆ ಕೊಟ್ಟು ಹೊಲ ಕಟ್ಟಿ ಹಾಕ್ಸ್ತೇವ್ರಿ. ಅವ್ರಿಗೂ ಕಾಳು ಕಡೆ ಕೊಟ್ಟರು, ದನಗಳ ತಪ್ಪಿಸ್ತೇವ್ರಿ. ಒಟ್ಟು ನಿರಂತರವಾಗಿ ನೀವು ಭೂಮಿಯನ್ನ ಫಲವತ್ತು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತೀರಿ. ಹ್ಞೂ, ಹೆಚ್ಚಿಗೆ ಹೊರಗಿನ ಅಂಗಡಿಯಿಂದ ಗೊಬ್ಬರ ತಂದು ಹಾಕೋದು ಕಡಿಮೆ? ಅದನ್ನು ತರ್ತೀವ್ರಿ, ಆದ್ರ ಅದು ಇದರಷ್ಟು ಟಿಕಾ ಬರಗಿಲ್ರಿ ಅದು. ಯಾಕಂದ್ರಿ, ಇದು ಬಸವಣ್ಣನ ಗೊಬ್ಬರಗಳು ಭೂಮಿಗೆ ಮಿದು ಸಡ್ಲು ಕೊಡ್ತೈತ್ರಿ. ಹ್ಞೂ, ಫಲವತ್ತ ಅದು ಅದು ಬಿತ್ತಂದ್ರ ಭೂಮಿ. ಈಗ ಏನೈತ್ರಿ, ಗೊಬ್ಬರ ಏನು ಕೊಡ್ತೈತಿ ಉಪಯೋಗ ಮಾಡೋಣ ಅಂತಾರ್ರಿ. ಈಗ ಮನೆ ಒಂದು ಸತ್ವ ಆ ಗೊಬ್ಬರ ಕೊಟ್ಕೊಳ್ಳೆ ಡಾಕ್ಟರ್ ಆರಾಮಿಲ್ದ ಚೂಜಿ ಮಾಡಿ ನಮ್ಗ ಅಗ್ದಿ ಕ್ಷೇಮ ಮಾಡಿಬಿಡ್ತಾರ. ಅದರಂತೆ ಅದ್ರಿ ಅದ, ಅದಕ್ಕೆ ಅದನ್ನ ಹಾಕಿದ್ರೆ ರಂಗ್ ಬರ್ತೈತಿ ಅಂತ ಅದನ್ನು ಉಪಯೋಗ ಮಾಡ್ತಾವ್ರಿ. ಇದನ್ನು ಉಪಯೋಗ ಮಾಡ್ತಾವ್ರಿ ತಿಪ್ಪಿ ಗೊಬ್ಬರ. ಒಟ್ಟು ಏನಂದ್ರೆ ಮಣ್ಣಿನ ಕಾಳಜಿ ಜಾಸ್ತಿ ನಿಮ್ಗೆ. ಮಣ್ಣು ಮೆದುವಾಗ್ಬೇಕು, ಮಣ್ಣು ಮೆದುವಾಗ್ಬೇಕು. ಮಣ್ಣು ಮೆದುವಾದ ಭೂಮಿಯೇ ಬದಲಾಕೈತ್ರಿ, ಅದು ಪೀಕ್ ಸತಿ ಕೆಡಗಲ್ರಿ ಆ ಗೊಬ್ಬರಕ್ಕ. ಇದೇನು ತಿಪ್ಪಿ ಗೊಬ್ಬರ ಹಾಕ್ತಿವಲ್ರಿ, ಆ ಭೂಮಿಗೆ ಮಳೆಗಾಲ ಆದ್ರೂ ಭೂಮಿ ನೀರ್ ಹಿಡಿದಿರ್ತೈತೆ, ಅದು ಕೆಡಕ್ ಬರಗಲ್ಲ. ಮುಂಗಾರು ಬಿತ್ತನೆ ಮಾಡೋ ಟೈಮಲ್ಲಿ ಭೂಮಿ ಪೂಜೆ ಇದೆಲ್ಲ ಮಾಡ್ತೀರ? ಮಾಡ್ತೀವ್ರಿ. ಯಾವಾಗ ಇದು? ಈಗ ರೀ, ಕೃತಿಕ ಮಳಿಗೆ ಯಾವಾಗ ನಾವು ಪೂಜೆ ಮಾಡ್ತೇವೆ ಅಂತ ಪೂರಿ ಬಸವಣ್ಣನ ಎತ್ತ ಮೈ ತೊಳಕ ಮಂದು ಹೊಲದಲ್ಲಿ ಓಡಿ ಎಲ್ಲರೂ ಅವತ್ತು ಮನೆಯಲ್ಲಿ ಬುತ್ತಿ ಮಾಡಿ ತಗೊಂಡೋಗಿ ಹೊಲದಲ್ಲಿ ಬಸವಣ್ಣಗ ಒಟ್ಟು ಕೂರಿಗಿ ಕುಂಟಿ ಒಟ್ಟು ಪೂಜೆ ಮಾಡಿ ಬಿತ್ತವರು ಎಲ್ಲರೂ ಬಸವಣ್ಣಗ ಹೊಲ್ದಾಗಿದ್ದರು ದೇವರುಗಳಿಗೆ ಕಾಯಿ ಹೊಡೆದು ಅಲ್ಲಿ ನೈವೇದ್ಯ ಮಾಡಿ ಬಸವಣ್ಣಗೆ ಕೂರಿಗೆ ಕುಂಟಿಗೆ ನೈವೇದ್ಯ ಮಾಡಿ ಭೂಮಿ ತಾಯಿಗೂ ಎಡಿ ಮಾಡಿ ಗಾಳಿದೇವ್ಗೆ ಎಡಿ ಮಾಡಿ ಮಳೆದೇವ್ಗೆ ಎಡಿ ಮಾಡಿ ಇವಷ್ಟು ಮಾಡಿ ಅವರಷ್ಟು ಬಲಕ್ ಮಾಡಿಕೆಂದ ಬಂದು ಚರಗ ಚೆಲ್ಲಿ ಆಮೇಲೆ ಊಟ ಮಾಡಿ ಬಿತ್ತಾಕ ಉಡಿ ಕಟ್ತವ್ರಿ. ಓಹ್, ಇಷ್ಟೆಲ್ಲ ಸಂಪ್ರದಾಯ ಶುರುವಾಗ ಅವಾಗೇನು ಹಾಡುದಿಲ್ಲ? ಆಡ್ತಾರೆ? ಆಡಗಿಲ್ಲ ಈ ಸಂಪ್ರದಾಯಕ್ಕ. ಈ ಸಂಪ್ರದಾಯಕ್ಕೆ ಈ ಸಂಪ್ರದಾಯಕ್ಕೆ ಕೃಷಿಯಲ್ಲಿ ರೈತರು ಹಾಡೋದು ಅಂದ್ರೆ ಹಂತಿ ಕಟ್ಟುವ. ಹಂತಿ ಕಟ್ಟುವಾಗ ನಾವೇನ್ ಮಸಲು ಪೀಕ್ ಒಕ್ಕಲಿ ಮಾಡ್ತೀವಲ್ರಿ ಅವಾಗ ನಾವು ಇವು ಪದಗಳು ರೂಪಣ್ಣರಿಗೆ ಹಂತಿ ಪದಗಳು ಬರ್ತವೆ ಅಂತ ಇಷ್ಟರಿ. ನಾವು ಹಂತಿ ಪದ ನಾವೇನ್ ಹೇಳಿದ್ನಲ್ರಿ ಮೊದ್ಲು ಓಂ ಪ್ರಥಮ ಅವಷ್ಟ ನಾವು ಪದ ಹೇಳ್ತೀವ್ರಿ. ನಾವು ಹಳ್ಳಮಳ ಹಿಂದ ಒಂದು ಮೂವರ್ ನಾಲ್ಕರು ಆಡ್ತಾರ, ನಾವೊಂದು ಸಾವಕಾಶ ಮಾಡಿದ್ರೆ ಒಂದ್ ಪಾವ ತಾಸರ ಅದನ್ನ ಹಳ್ಳಮಳ ಆಡ್ತೀವ್ರಿ. ನಮ್ ಕೇಳೊಬ್ರು ರೈತರು ಕೇಳ್ತಿರ್ತಾರೆ ಹಾಡಿ. ಹ್ಞೂ, ಯಾಕಪ್ಪ ಬಸವಣ್ಣ ಬೇಕಾಗಿ ಒಂಟಿದೆ ಸಾಕೆಂಬ ಸವಿರ ಬೇಕೆಂಬ ಊರಿಗೆ ಚಿರತ್ನ ಮುತ್ನದ ಮಗಡ ರೇಷ್ಮಿ ಗೊಂಡೆವದ ಮಡಿದೂಲ ರೇಷ್ಮಿ ಗೊಂಡೆವದ ಮಡಿದುಳ ಗೋಪಿ ತಾಯಿ ಕೊಳ್ಳ ಗೊತ್ತಿರಿಗೆ ಚೀಟಿಕಿ ಕೊಳ್ಳಗ ಚಿನ್ಸಿನ್ನಾಕಿ ಬಸವಣ್ಣ ಗಮಲೆಯ ಕೊಡುತ್ತಾಳು. ಯಾಕಪ್ಪ ಬಸವಣ್ಣ ಬೇಕಾಗಿ ಒಂಟಿದೆ ಸಾಕೆಂಬ ಸವಿರ ಬೇಕೆಂಬ ಊರಿಗೆ ಚಿರತ್ನ ಮುತ್ತದ ಮಗಡ ರೇಷ್ಮಿ ಗೊಂಡೆವದ ಮಡಿದೂಲ ರೇಷ್ಮಿ ಗೊಂಡೆವದ ಮಡಿದುಳ ಗೋಪಿ ತಾಯಿ ಕೊಳ್ಳ ಗೊತ್ತಿರಿಗೆ ಚೀಟಿಕಿ ಹಾಕಿ ಕೊಳ್ಳಗ ಚಿಂತಣ್ಣಾಕಿ ಬಸವಣ್ಣ ಗಮಲೆಯ ಕೊಡುತ್ತಾಳು. ಯಾಕಪ್ಪ ಬಸವಣ್ಣ ಬೇಕಾಗಿ ಒಂಟಿದೆ ಸಾಕೆಂಬ ಸಬಿರ ಬೇಕೆಂಬ ಊರಿಗೆ ಚಿರತ್ನ ಮುತ್ನದ ಮಗಡ ರೇಷ್ಮಿ ಗೊಂಡೆವದ ಮಡಿದೂಲ ರೇಷ್ಮಿ ಗೊಂಡೆವದ ಮಡಿದುಳ ಗೋಪಿ ತಾಯಿ ಕೊಳ್ಳ ಗೋತ್ರಿ ಗತಿಯಟಿ ಕೊಳ್ಳಗ ತಿನ್ನಾಕಿ ಬಸವಣ್ಣಗ ಮಲೆಯ ಕೊಡುತ್ತಾಳು. ಕಡೆ ಲಸ್ಟ್ ಓಲಣೆ ಆಗ್ತದೆ. ಏನದು ಓಲಣೆ ಅಂದ್ರೆ? ಓಲಣೆ ಅಂದ್ರ ಈಗ ಅದನ್ನ ಪದ್ ಮೇಲೆ ಒಬ್ಬ ರಾಶಿ ಬಸವಣ್ಣಗ ಓಲಣೆ ಆಗ್ತವ್ರಿ. ಅದು ಓಲಣೆ ಅಂದ್ರ ನಾವೇನಂತೀವಿ ರಾಶಿ ಮಾಡಾಗ, ಯಾಕಪ್ಪ ಬಸವ ಮೆಲ್ಲಕ್ಕ ಕಂಟಿ ಕಣಕಲ್ಲ ರಾಶಿ ಮಣಕಲಿಗೆ ಬಂತು, ಯಾಕಪ್ಪ ಬಸವಯ್ಯ ಮ್ಯಾಕ ಸಾವಕಾಶಿ ಒಂಟಿ ಕಣಕಲ್ಲ ರಾಶಿ ಮಣಕಲಿಗೆ ಬಂತು ಅಂತ ಆತ ಬಸವಣ್ಣಂದು ಹುತ್ತದ ಆತ ಅಡ್ಡಾಡಿದು ಪಾವನ ಮಾಡಿತ್ತು. ಆತ ಯಾಕ ಸಾವಕಾಶ ಅಂದಾಗ ರೈತಗ ಮುಗುಲುದ್ದ ರಾಶಿ ಮುತ್ತಿನ ಚಳ್ಳು ಅಂತ ಹೇಳಿದ. ಮತ್ತೆ ಬಸವಣ್ಣ ಮುಗುಲುತ್ತ ರಾಶಿ ಮುತ್ತಿನ ಚಳ್ಳು ಅವು ವಚನಗಳವು ಬಸವಣ್ಣ. ಹಂಗಂದ್ರೆ ಆದ ರಾಶಿಗೆ ಅವು ಉಲುಸಾಗ್ಲಂತ ಉಲುಸಾಗ್ಲ ಮುಗುಲುದ್ದ ರಾಶಿ ಆಗ್ಲಿ ಮುಗುಲುದ್ದ ರಾಶಿ ಮುತ್ತಿನ ಚಳ್ಳು ಮುತ್ತಿನ ಚಳ್ಳು. ನಿಜವಾಗ್ಲೂ ರೈತರು ಆ ಸ್ಥಿತಿಲಿ ಇದಾರ? ಈಗಿಲ್ರಿ, ಈಗ ಮರ್ತು ಬಿಡೈತ್ರಿ ಜನ. ಇಲ್ಲ ಇಲ್ರಿ, ಅದ ನಮ್ಮಂತರ ಹಂಗಂತ ಆಡಿದ್ರಿ ಏನಂತ ಕೇಳ್ತಾರ್ರಿ. ಮೇಲತ್ತ ಅವನ ಈಗ ಈಗಿಂದ ಸಂದರ್ಭ ಬೇರೆ ಐತ್ರಿ, ಅವಾಗಿಂದ ಈಗಿಂದಕ್ಕ ಬಹಳ ಇತಿಹಾಸಗಳದ. ಏನೇನ್ ಬೆಳಿತೀರಿ ನೀವು ಭೂಮಿಲಿ? ನಾವು ನೆವಣಿ, ಜೋಳ, ನೆಲ್ಲು, ಮತ್ತೆ ಇವು ಶೇಂಗಾ, ಉಳ್ಳಿ, ಹೆಸರು, ಮಡಿಕೆ, ತೊಗರಿ, ಇವಷ್ಟು ಧಾನ್ಯಗಳು ಬೆಳಿತೀವಿ. ಎಲ್ಲ ದ್ವಿದಳ ಧಾನ್ಯಗಳು ಹೆಚ್ಚಾಗಿ ಬೆಳಿತೀವಿ. ನಿಮ್ಮ ಗ್ರಾಮದಲ್ಲಿ, ನಿಮ್ಮ ಸುತ್ತಮುತ್ತಲ ಗ್ರಾಮದಲ್ಲಿ ಸೀಡ್ಸ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ? ಸೀಡ್ಸ್ ಮಾಡ್ತಾರೆ. ನೀವು ಮಾಡಿದ್ರೆ? ನಾವು ಮಾಡ್ತೀವ್ರಿ, ನಮ್ದು ನೀರಿದ್ರ ಕೆಲಸ ಅಲ್ರಿ, ಗಂಗಾದೇವಿ ಇದ್ರ ಕೆಲಸ. ನಮ್ಮ ನೀರ್ ಬಿದ್ದಿಲ್ರಿ ಭೂಮಿ, ಈ ಬೇರೆ ಸ್ವಲ್ಪ ಸ್ವಲ್ಪ ಪ್ರಾರ್ಥನಾ ಮಾಡಿಲ್ರಿ ನಾವು, ನೀರ್ ಕಡಿಮೆ ಆಗ್ಬಿಟ್ಟು. ಮಳೆ ಆಶ್ರಿತಾನೆ, ಮಳೆ ಆಶ್ರದಿಂದ ನಮ್ಗ ಸಿಗ್ಬೇಕ್ರಿ. ಈಗ ನೀವೇನ್ ಬೆಳಿ ಅವೆಲ್ಲವೂ ಸ್ವಲ್ಪ ಸ್ವಲ್ಪ ಮಳೆ ಹೆಚ್ಚು ಕಡಿಮೆ ಆದ್ರೆ ನಡೀತಾ? ಹೆಚ್ಚು ಮಳೆ ಆದ್ರೆ ಅದ್ ನಮ್ಗೆ ಏಟ್ ಸಿಗೋದು 8% ಸಿಗ್ತೈತ್ರಿ. ಹುಳ್ಳಿ ಈಗ್ಲೂ ಬೆಳಿತೀರಿ ನೀವು? ಹುಳ್ಳಿ ಬೆಳಿತೀರಿ. ಎಷ್ಟು ಎಕರೆ ಬೆಳಿತೀರಿ? ಅದೇನ್ರಿ ಮಾಡ್ದಂಗೆಲ್ಲ ಐತ್ರಿ, ಅದ ಮಳೆಗಾಲ ಸರಿಗೆ ತತ್ತಿಗೆ ನಾವು ಬಿತ್ತದೆ ಅವಾಗಂದ್ರಿ, ಸಿಲಿ ಮಳಿಲಿಂದ ಬಿತ್ತವ್ರಿ. ಅದನ್ನ ಬಿತ್ತಿದ್ರು ಕೂಡ ಅದು ಆಸ್ತ ಮಳಿ, ಚಿತ್ತಿ ಮಳಿ, ಸ್ವಾತಿ ಮಳಿ, ಇವು ಸಮೃದ್ಧ ಮಳೆ ಆಗ್ಬಿಟ್ರ ನಮಗ ಉಳ್ಳಿ ಮಿತಿ ಮೀರಿ ಬೆಳಿತೈತ್ರಿ. ಈಗ ಮುಂಗಾರಿಗೆ ಜೋಳ ಬೆಳಿತೀರಿ, ನಂತರದಲ್ಲಿ ಜೋಳ ಆದ್ಮೇಲೆ ಏನ್ ಬೆಳಿತೀರಿ? ಜೋಳ ಆದ್ಮೇಲೆ ಮತ್ತೆ ನಾವು ಇವರಿ ಉಳ್ಳಿ ಇವನ್ ಬೆಳೆದಿರ್ತು ಅಷ್ಟು ಹಿಂಗ್ ಕಟ್ಟು ಉಳ್ಳಿ ಹಾಕಿಬಿಡ್ತೀವ್ರಿ ನಾವು. ಅದ ಇಸಿಲಿ ಮಳೆ ಅಂದಲ್ರಿ, ಆ ಇಸಿಲಿ ಮಳಿಲಿಂದ ನಾವು ಉಳ್ಳಿ ಬಿತ್ತು. ಮತ್ತೆ ಹಿಂಗಾರಿ ಹೊಲ ಬಸನಾಗಿ ಮಾಡಿ ಗೊಬ್ಬರ ಇರ್ತೀವಿ, ಮಡಿಕೆ ಹೊಡೆದು ಚೆನ್ನಾಗಿ ಹೊಲ ಮುಂಬಾರ್ತಿಟ್ಟು ಅದನ್ನ ಬಿತ್ತಿಗೆ ಮಾಡ್ತೀವಿ ಉಳ್ಳಿನ. ಈ ಮುಂಗಾರಿಗೆ ಹೆಂಗ ಭೂಮಿ ಸಿದ್ಧತೆ ಮಾಡ್ಕೊಳ್ತೀರಿ? ಮತ್ತೆ ಇಲ್ಲಿ ಹಂಗೆ ಮಾಡ್ಕೋಬೇಕು ಮಾಡ್ಕೋಬೇಕ್ರಿ ಅದನ್ನ. ಮತ್ತೆ ಗೊಬ್ಬರ ಹಾಕೋಬೇಕು. ಗೊಬ್ಬರ ಈಗೇನು ಬಂದೈತಲ್ರಿ ರಸಗೊಬ್ಬರ, ಇದನ್ನ ಕಲಸಿ ಬಿತ್ತವ್ರಿ ಉರುಳಿಗೆ. ಉರುಳಿಗೆ ಎಷ್ಟು ಎಕರೆ ಹಾಕ್ತೀರಿ? ಅವು ನಮ್ಮ ಹೊಲಗಳು ಎಷ್ಟು ನಮಗ್ ಬೇಕಾದಷ್ಟು ಬಿತ್ತಿಂದಿರ್ತವಲ್ರಿ, 1 ಎಕರೆ 2 ಎಕರೆ ಬಿತ್ತವಿ. ಮತ್ತೆ ಮೇಲತ್ತು ಹೊಲ ಬಾಳ ಇತ್ತಂದ್ರೆ 4 ಕುರಿಗೆ 5 ಕುರಿಗೆ ಬಿತ್ತಾರೆ. ಉಳ್ಳಿನ ಯಾಕೆ ಬೆಳಿಬೇಕು ನೀವು? ಉಳ್ಳಿ ಮತ್ತೆ ಅದು ದನ ಕರ್ಕಬೇಕಲ್ರಿ. ನಮ್ಮ ದನಕ್ಕೆ ಎತ್ತಿಗೆ ನುಚ್ಚು ಕಾಳಿನಲ್ಲಿ ತೌಡಿನಲ್ಲಿ ಕಳಿಸಿ ಎತ್ತಿಗೆ ಉಪಯೋಗ ಮಾಡ್ತವ್ರಿ. ದನ ಕರುಗಳು ಸ್ಟ್ರಾಂಗ್ ಸ್ಟ್ರಾಂಗ್ ಹಾಕವ್ರಿ, ಎಲ್ಬ ಬಲಿಕಿ ಬರ್ತಾರೆ. ಅದಕ್ಕ ಮೇಲತ್ತು ದನಕ್ಕ ಸಸಲು ಬರಗಲ್ಲ, ದಮ್ಮು ಬರಗಲ್ಲ, ದನಕ್ಕ ತಂಪುಗಳು ಹಾಕೈತ್ರಿ. ಅದ ರೈತನಿಗೆ ಬಲಗೈ ಇದ್ದಂಗೆ. ಬಲಗೈ ಇದ್ದಂಗೆ ಎತ್ತುಗಳು ಅವು ಸ್ಟ್ರಾಂಗ್ ಆಗಿರ್ಬೇಕು. ಅವು ಸ್ಟ್ರಾಂಗ್ ಇದ್ರೆ ಮತ್ತೆ ನಮಗ್ ಪ್ರಸಾದ ಸಿಗ್ತೈತ್ರಿ. ಈಗ ಆ ಪ್ರಸಾದ ಈಗ ಮಾಡೋರು ಯಾರು ಇದಾರೆ ಅಷ್ಟೇ. ಅವತ್ತಿಗೆ ಇದನ್ನ ಇಲ್ದಾನೆ ಕೆಲಸ ಇದ್ದಿಲ್ರಿ. ದನ ಇದಿಂದಾಗ ಹಕ್ಕಲ್ದಾಗ ಮೇದು ಗಾಳಿಗೆ ಅದು ಉಳ್ಳಿದೊಂದು ಎಲೆ ಉದುರಿ ಬಿದ್ದದ್ದು ಒಟ್ಟಿಗೆ ಹೋಗಿ ಕುಂತದ್ದು ಆ ಎತ್ತುಗಳು ಹೋಗಿ ಕಟ್ಟಿದ ಅವ ತಿಂದು ನೀರು ಕುಡಿದು ಬಿಟ್ರೆ ಎತ್ತು ಕಕ್ಕೂಸರಾಕಿಂತ ನಳಿಗೆ ಮಕ್ಕ ನಾವು. ಈಗ ಬಸವಣ್ಣಗ ಅಷ್ಟು ಸುಖ ಇಲ್ಲ, ಮಾನವನಿಗೂ ಸುಖನೇ ಇಲ್ರಿ ಈಗ. ಅಂದ್ರೆ ಈ ಕೃಷಿಯಲ್ಲಿ ತುಂಬಾ ಏರುಪೇರು ಆಗೋಗಿದೆ. ದನಕರುಗಳಿಗೂ ಮೇವು ಸರಿಯಾಗಿ ಸಿಗ್ತಾ, ಮೇವುಗಳು ಸರಿಯಾಗಿ ಮತ್ತೆ ಅಡವಿ ಬೇಸ್ ಸರಿಯಾಗಿ ಮಳೆಗಾಲ ಆಗ್ಬಿಟ್ರೆ ಹುಲ್ಲುಗಳು ಬೆಳೆದು ಅಂದ್ರೆ ಬಸವಣ್ಣ ಬೇಕಾದ ಮೇದ ಮಕ್ಕಂಬತ್ತಣ್ಣ. ಏನ್ರಿ ದನ ಕರ ಎಲ್ಲರೂ ಇರ್ಬಿ 86 ಕೋಟಿ ಜೀವರಾಶಿ ಬದಿಕ್ಬಿಡ್ತದ. ಒಟ್ಟು ಮಳೆ ಚೆನ್ನಾಗಿ ಆಗ್ಬೇಕು, ಚೆನ್ನಾಗಿ ಆಗ್ಬೇಕ್ರಿ. ನಿಮ್ಮ ಮಳೆ ದೇವಲ್ಲಿಂದನ ಸಂಪತ್ ರೀ ನಿಮ್ಗೆ ನೆನಪಿರೋ ಹಾಗೆ. ಮಳೆ ನಮಗಂತ ಕಡಿಮೆ ಆಗಿದೆಯೋ ಅಥವಾ ಬರ್ತಾ ಬರ್ತಾ ಈಗ ಅಂದ್ರೆ ಈಗ ಈಗ ಒಂದು 20 ವರ್ಷದಿಂದ ಕಡಿಮೆ ಆಯ್ಕೆ ಅಂತ ಬಂದ್ರಿ ಮಳೆಗಾಲ. 20 ವರ್ಷದಿಂದ ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿತ್ತು ಮೊದ್ಲಿಗೆ. ನಾವ್ ಹುಡ್ರ ಇದ್ದಾಗಲ್ಲ ಮತ್ತ ನೀರ್ ಎಲ್ಲಿ ಬೇಕಲ್ಲಿ ಊಟಿಕ್ಕಿ ನೀರ್ ಜೀನದ್ರಿ ಭೂಮಿಗಳ. ಈ ಭೂಮಿಗೆ ನೀರೇ ಇಲ್ರಿ. ಯಾಕೆ ಹಿಂಗ ಆಗ್ತದೆ? ಯಾಕೆ ಹಿಂಗ ಆಗ್ತದ್ರಿ? ಬರ್ತಾ ಬರ್ತಾ ನಮ್ ಕೊಲಿಗ ನಮ್ ಪ್ರಾರಬ್ಧ ಯಾರ ಏನ್ ಮಾಡಕ್ ಅದು ಹಿಂದಾಗಿಂದ ಏನು ಪ್ರತಿಗಳು ಎಲ್ಲವೂ ಕೆಟ್ಟ ಹೋಗ್ಯಾವ್ರಿ. ಈಗ ಏನ್ ನಡ್ದೈತಲ್ಲ ಇದ ಹೋದಾಗತೈತ್ರಿ. ಉಳ್ಳಿಗೆ ಯಾವ್ದೇ ರೋಗಗಳು ಬರಲ್ಲ, ಬರ್ತೈತ್ರಿ ಅದಕ್ಕ ಈಗ ಬರ್ತೈತ್ರಿ. ಅವಾಗಿನ ಕಾಲಕ್ಕೆ ಬರ್ತಿದ್ದಿಲ್ರಿ, ನಮಗ್ ಗೊತ್ತಿದ್ದಾಗ್ಲಿಂದ. ಈಗ ಹೊತ್ತು 12 ವರ್ಷದಿಂದ ಚೇಂಜ್ ಆಯ್ಕೆಂತ ಬಂದೈತ್ರಿ ಮತ್ತಿಟ್ಟು. ಖರ್ಚು ಕಡಿಮೆ ಉಳ್ಳಿ ಬೆಳೆಯೋಕೆ? ಖರ್ಚು ಕಡಿಮೆ ರೀ. ಹೊಲ ಗೊಬ್ಬರ ತಿಪ್ಪಿ ಗೊಬ್ಬರ ಕಡ್ದು ಏರ್ ಮಡಿ ರೆಂಟೆ ಹೊಡೆದು ಬಿತ್ತಿ ಬಿಟ್ರ ಸರಿ ಮಳೆಗಾಲ ಅಸ್ತ ಮಳೆ ನೆನೆಸಿದ್ರ ಬೇಕಾದಾಗ ಉರುಳಿ ಬೆಳಿತೈತ್ರಿ. ಈಗ ಆ ಪೀಕ್ ಬರ್ಗಲ್ರಿ, ಎಲ್ಲದು ಬದಲಾಗಿತ್ರಿ. ಉಳ್ಳಿ ಮನುಷ್ಯನಿಗೆ ಆಹಾರಕ್ಕೂ ಬೇಕು. ಬೇಕ್ರಿ, ಒಳ್ಳೇದದು ಆಹಾರ. ಅದು ಉಳ್ಳಿದ ಆಹಾರ ಅಂದ್ರ ಅದ್ ಬಹಳ ಒಳ್ಳೇದ್ರಿ. ಅದು ದಮ್ಮ ಇಲ್ಲ, ಕೆಮ್ಮ ಇಲ್ಲ, ದನಕರಕ್ ಸತ್ಗೆ ಕೆಮ್ಮಿಲ್ರಿ. ಅದು ನಿಮ್ ಮನೆಗಳಲ್ಲೆಲ್ಲ ಉಳ್ಳಿ ಬಳಸ್ತಾರೆ? ಉರುಳಿ ಬಳಸ್ತಿದ್ವಿ, ಈಗ ಅದನ್ನ ಬೀಸರ್ಯಾರಿ. ಬೀಸ್ತಿದ್ರಿ ಅವಾಗ ಕಲ್ಲಾಗ ಉಳ್ಳಿ ಹುರಿದು ಕಲ್ಲಾಗ ಬ್ಯಾಳಿ ಹೊಡೆದು ಅದನ್ನ ಹೋಗಿ ಜೀನಿಗೆ ಹಾಕ್ಸ್ಕೊಂಬಂದು ಚೆನ್ನಾಗಿ ಮಾಡ್ತಿದ್ರಿ ಅದನ್ನ. ಅದೇ ಈಗ ರಾಗಿ ಮುದ್ದೆ ಇವ್ ಮಾಡ್ತಾರಲ್ಲ ಅದರಂತೆ ಅದನ್ನು ಮುದ್ದೆ ಮಾಡ್ತಿದ್ರಿ. ಮತ್ತೆ ಬೇರೆ ಯಾವ ಬೆಳೆಗಳನ್ನು ಬೆಳಿತೀರಿ ನೀವು? ಬೆಳೆಗಳು ಅಂದ್ರೆ ನಮ್ದು ಮುಂಗಾರಿ, ನಾನು ಏನ್ ಹೇಳ್ದಲ್ರಿ, ಮುಂಗಾರಿ ಜೋಳ. ಮುಂಗಾರಿ ಜೋಳ ಇಷ್ಟ ರೀ ನಮ್ದು, ಹಿಂಗಾರಿ ಇಲ್ಲ ನಮ್ ಮಾಡೀವ್ರಿ. ಯಾಕಂದ್ರಿ ಎರಿ ಆದ್ರೆ ಹಿಂಗಾರಿ ಬೆಳಿತೈತ್ರಿ, ಅವ್ರು ಮುಂಗಾರಿ ಸ್ವಲ್ಪ ಸ್ವಲ್ಪ ಹಾಕ್ತಾರ್ರಿ. ಅವ್ರು ತಮ್ಮ ದನಗಳಿಗೆ ಏನ್ ಬರ್ತ ಆ ಉಪಯೋಗ ಆಗೋದು ಹುಲ್ಲು ಬೆಳೆಸ್ತಾರ, ತಮ್ಗ ದನಗರಿಗಳು ಒಂದಿಷ್ಟು ಬೀಜ ಬಿತ್ತಿ ದನಗಳಿಗೆ ಸೊಪ್ಪಿ ಬೆಳೆಸ್ಕೊಂತಾರ, ಅವ್ರು ಕಡಿಸ್ತಾರ ಮುಂಗಾರಿಗೆ. ಅವ್ರದ್ದು ಯಾವಾಗ ರೀ ಮಗಿ ಮಳ್ಳಿಂದ ಅವ್ರದ್ದು ಇದು ಬಿತ್ತಣಿಗೆ. ನಿಮ್ಗೆ ಹಿಂಗಾರಿ ಬಿತ್ತಲ್ಲ? ಹಿಂಗಾರಿ ಬಿತ್ತಗಲ್ರಿ, ಮಳೆ ಕಡಿಮೆ. ನಮ್ಮ ಸೋತಿ ಮಳೆಗೆ ಲಾಸ್ಟ್ ಕಡೆಯದ್ರಿ. ಅವ ಯಾವಾರ ಕೇಡ್ ಮಳೆ ಆದ್ರೂ ಹೋಗ್ತಾರೆ ಇಷ್ಟ. ನಮ್ಮ ಸ್ವಾತಿ ಮಳೆ ಹೋಗಿದ್ ಆತ್ರಿ ನಮ್ ಮುಂಗಾರಿ ಹೋತಂತ ಬೆಳೆ. ಎಷ್ಟು ಜನ ಇದ್ರಿ ಮನೇಲಿ ನಿಮ್? ನಮ್ ಮನೇಲಿ ಜನ ಇಬ್ರು ಗಂಡ ಮಕ್ಳು, 4 ಮಂದಿ ಹೆಣ್ಮಕ್ಳು ರೀ, ಒಂದ್ ಮೂವರ್ನಲ್ಲಿ ಹುಟ್ಟಿವ್ರಿ. ಮಕ್ಕಳೆಲ್ಲ ವ್ಯವಸಾಯ ಮಾಡ್ತಾರೆ? ವ್ಯವಸಾಯ ಮಾಡ್ತಾರೆ. ಮಕ್ಕಳಿಗೆ ಓದಿಸಿದ್ರಿ? ಓದಿಸಿವ್ರಿ, ಅಲ್ಪ ಸ್ವಲ್ಪ ಒಬ್ಬತ್ ಕಲ್ತಾನ್ರಿ. ಅವಾಗ ನಮಗೆ ಈಗಿನಂತ ಸಂದರ್ಭ ಅವ ಈಗಿನ ಅಷ್ಟು ಇದ್ದಿದ್ದಿಲ್ರಿ. ಅವಾಗ ಅವಾಗ ಕಲಸರಿದ್ದಿಲ್ಲ, ಹೇಳಾರಿದ್ದಿಲ್ಲ. ಏನ್ರಿ ಏನ್ರಿ, ನಾವು ಈಗ ಯಾಕೆ ನೋಡ್ರಿ, ಈಗಿಂದ ಕಲಿಸ್ರಿ, ಸಾಲಿ ಕಲಿಸ್ರಿ, ಸಾಲಿ ಕಲಿಸ್ರಿ. ಅವಾಗ ಈಗ ಬಹಳ ವ್ಯತ್ಯಾಸಗಳೈತ್ರಿ. ಆದ್ರೆ ಅವಾಗಿನ ಅಷ್ಟು ಸಂಪ್ರದಾಯಕ ಅಂದ್ರೆ ಬೆಳೆಸ್ಬೇಕನ್ನೋದು ದಾರಿ ಹಿಡಿದು ಹೋದ್ರೆ ಒಂದು ಕೂಳು ಸಾಗಣಿ ತಗೊಂಡು ಈಗ ಹೊಲ್ದಾಗ ಹೋಗಿದ್ದಿದ್ವಿ. ಈಗ ಯಾರು ಮುಟ್ಟಂಗಿಲ್ರಿ. ಅದು ಬಸವಣ್ಣತ ಕುರುಳುಗಳ ಮುಟ್ಟಾಕ ಈಗ ಅಷ್ಟು ಇದಿಲ್ಲ. ಆ ದನಗಳನ್ನು ಈಗ ಕಡಿಗಲ್ರಿ. ಮುಂದೆ ಕಷ್ಟ, ಮುಂದೆ ಕಷ್ಟ ಅಂದ್ರೆ ಮುಂದೆ ಅದು ಯಾಕೆ ಬರ್ತಾ ಆಗಾಗ ಹೋಗ್ಬಿಡ್ತಾರ ಜನ. ಈಗ ಯಾರು ಏನ್ ಬರೋದು ಮುಂದೆ ನಿನ್ಗೆ ಒಬ್ಬತ್ತು ಬರ್ತ ಇಲ್ಲಿಗೆ ಬರ್ತಾರಿ, ಮತ್ತೆ ನಿನ್ಗೆ ಒಬ್ಬತ್ತಗೈತ ಹ್ಞೂ ಬಂದಂತ ಹೋಗ್ಬಿಡದ. ಈಗ ನಿಮ್ಮ ಕೃಷಿಯ ಒಳಗಡೆಗೆ ನಿರ್ಧಾರ ತೆಗೆದುಕೊಳ್ಳೋರ್ಯಾರು, ನೀವ ಮಕ್ಕಳ? ನಿರ್ಧಾರ ಮತ್ತೆ ನಾವು ಮನಸ್ಸು ಅರಲಾರ್ದಂತ ನಿರ್ಧಾರನ ಆದ ಹಾಕ್ತಿರ್ತೈತೆ. ಅಲ್ಲಲ್ಲ, ನೀವೇ ಡಿಸೈಡ್ ಮಾಡಿದ್ರಿ ಇದನ್ನ ಬೆಳಿಬೇಕು, ಹಿಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕಂತ ನಿಮ್ಮ ಮಾತು ನಡೀತದ ಈಗಿನ ತಲೆಮಾರಿನ? ಇಲ್ರಿ, ನಮ್ಮ ಮಾತನು ಕೇಳ್ತಾರ, ಅವ್ರು ಯಪ್ಪ ಇಂಥದ್ ಬಿತ್ತಬೇಕು, ಈ ಬೇರೆ ಇಂಥದ್ ಉಪಯೋಗ ಮಾಡ್ಬೇಕು ನೋಡೋಣಂತ ಮಕ್ಳುಗಳು ಹೇಳ್ತಾರ. ಇದ ಬಿತ್ತಿದ್ರು ಬೇರೆ ನೋಡ್ಬಿಡಣ, ಒಮ್ಮ ಮಾಡಿ ಕೇಳ್ಬೇಕಪ್ಪ ಅಂತ ಹೇಳ್ತಾರ ಮಕ್ಳು. ಹೊಸದನ್ನ ಏನಾದ್ರು ಪ್ರಯತ್ನ ಮಾಡಿದ್ರೆ? ಮಾಡಿವ್ರಿ, ಮತ್ತೆ ಹೊಸದ ಪ್ರಯತ್ನ ಮಾಡ್ಕೊಂತ ಬಂದೈತ್ರಿ. ಏನ್ ಮಾಡಿದ್ರಿ? ಏನ್ ಮಾಡಿದ್ರಿ ಅಂದ್ರೆ ಈಗ ಇವು ಬಂದವಲ್ರಿ, ಮತ್ತೆ ಈಗಿನ ಹೊಸ ಬೀಜ ಏನು ಬಂದೈತಲ್ಲ, ಈಗ ಮುಂಗಾರಿ ಹೋಗ್ಬಿಡ್ತಿರಿ. ಈಗ ಒಟ್ಟು ಹೈಬ್ರಿಡ್ ತಳಿಯ ಬಂದ್ಬಿಟ್ಟೈತಲ್ರಿ ಬೀಜ, ಅದ ಉಪಯೋಗ. ಯಾವಾಗ ಈಗ ದೌಡ್ ಪೀಕ್ ಬರ್ತೈತೆ ಅದನ್ನ ಉಪಯೋಗ ಮಾಡೋಣಪ್ಪ, ಅವಾಗಿನಂತ ಮಳೆಗಾಲದವ ಅಂತ ಮಕ್ಳುಗಳು ಹೇಳ್ತಾರೆ. ಅವ್ರು ಅದ್ರಾಗ ಹಿಂಗ ಸಂದರ್ಭಗಳು ಬಂದವ, ಅವ್ರು ಇಂತದ್ ಹೇಳ್ತಾರೆ. ನೀವು ಸೀಡ್ಸ್ ಮಾಡೋದಿಲ್ಲ? ಸೀಡ್ಸಿಲ್ರಿ. ನೀರಿಲ್ಲ ನೀರಿಲ್ಲ ಅನ್ನೋಕ್ ಮಾಡಿಲ್ರಿ. ಬೋರ್ ಹಾಕ್ಸೋ ಪ್ರಯತ್ನ ಮಾಡಿದ್ರಿ? ಮಾಡಿದ್ರಿ. ನೀರ 300 ಫೂಟ್ ತನಕ ಹಾಕಿದ್ರು ನೀರ್ ಬೀಳಲ್ರಿ. ಓಹೋ, ಸೊ ಹಾಗಾಗಿ ಮಳೆ ಆಶ್ರಿತದಲ್ಲಿ ಇದ್ರು ಕೂಡ ಅಲ್ಪ ಸ್ವಲ್ಪ ಬಿದ್ದು ಉಪಯೋಗ ಆಗ್ಲಿಲ್ಲ. ವಿರಪಣ್ಣವ್ರಿಗೆ ವಚನಗಳೆಲ್ಲ ಬರ್ತವೆ ಅಂತ ಬರ್ತಾವ್ರಿ. ಯಾರ್ಯಾರ ವಚನಗಳು ಬರ್ತವೆ? ಅಕ್ಕ ಮಾದಿ ವಚನ ರೀ. ಒಂದು ಶರಣರು ವಚನ ರೀ. ಕೇಳ್ಬೋದ? ನಮ್ಮ ಕೇಳ್ಬೋದು, ರೈತರು ಕೇಳ್ತಿರ್ತಾರೆ, ಹೇಳಿ. ಎರಡು ವಚನ ಹೇಳ್ತೀನಿ. ಅಕ್ಕ ಮಾದಿ ಒಂದು, ಒಂದು ಹಾಡ್ತೀರಾ ಹೇಗೆ ಹಾಡಗಲ್ರಿ ಅವ್ನ ಅನ್ನದ್ರಿ ಆಗೇನ ಬಿಟ್ಟು ಬಿಡಿಸಿ ಓ ಅಂತಳ್ರಿ ಆಗೇನ್ ಅಂದಳ ಅಷ್ಟನ ನೀವು ಇವನ್ನ ಯಾವಾಗ ಹೇಳ್ಕೊಂತೀರಿ ನಾವ್ ಯಾವಾಗಿಲ್ರಿ ಮನ್ಯಾಗ ನಮ್ ಪೂಜೆ ಮಾಡಿದ್ರೆ ನಮ್ದೇನ್ ನಡೆದಿರ್ತೈತಿ ನಮ್ ಮನೆ ಸಂದರ್ಭದಾಗ ಇದೇನ್ರಿ ಬಸವಣ್ಣರ್ದೊಂದ್ ಅಂತ ನೋಡಿ ಹೇಳಿ ಹೇಳಿ ಎಂಬವರಿಗೆ ಸಾವು ಇಲ್ಲ ಎಂಬುವರು ಸಾವನರಿಯರು ಸಾಯ ಎಂಬುದು ಸಾಯವಲ್ಲ ಲಿಂಗದಲ್ಲಿ ಉದಯ ಲಿಂಗದಲ್ಲಿ ಉದಯ ಆ ಲಿಂಗ ಹಲ್ಲವೇ ಬೇರೆ ಮತ್ತೊಂದು ಉಂಟು ಕೂಡಲ ಸಂಗಮ ದೇವ ಶರಣರ ಸಡಿರಿನೊಳಗೆ ಬಾಚರಿಸುವರು ನಿಜ ಲಿಂಗದ ಹೊಡಲಿನೊಳಗೆ ಬಗೆದು ಒಕ್ಕುವಡೆ ಉಪಮೀಸಲ ಇಲ್ಲದವರನ್ನು ಕಾಣೆನಯ್ಯ ಕಾಣೆನಯ್ಯ ಕಾಣೆನಯ್ಯ ಕಾಣೆನಯ್ಯ ಎಂಬುವರಿಗೆ ಸಾವಿಲ್ಲ ಎಂಬುವರು ಸಾವನರಿಯರು ಸಾಯು ಎಂಬುದು ಸಾಯವಲ್ಲ ಲಿಂಗದಲ್ಲಿ ಉದಯ ಲಿಂಗದಲ್ಲಿ ಉದಯವಾದ ಆ ಲಿಂಗ ಅಲ್ಲ ಬೇರೆ ಮತ್ತೊಂದು ಉಂಟು ಕೂಡಲ ಸಂಗಮ ದೇವ ಶರಣರ ಸುಡಿರಿನೊಳಗೆ ಪಾಚರಿಸುವರು ನಿಜ ಲಿಂಗದ ಒಡಲಿನೊಳಗೆ ಬಗೆದು ಒಕ್ಕುವಡೆ ಉಪಮೀಸಲ ಇಲ್ಲದವರನ್ನು ಕಾಣೆನಯ್ಯ ಕಾಣೆನು ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವ ಒಕ್ಕರಿಸಿ ಲಿಂಗವೆಂಬ ಎಲೆಯಾಯಿತು ಆ ಲಿಂಗ ಎಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು ಆ ವಿಚಾರ ಎಂಬ ಹೂವು ಕಾಯಾಯಿತು ಆ ಕಾಯಿಯು ನುಸ್ತೃತಿ ಎಂಬ ಹಣ್ಣಾಯಿತು ಆ ನುಸ್ತೃತಿ ಎಂಬ ಹಣ್ಣು ತೊಟ್ಟಿ ಬಿಟ್ಟಿತು ಕಳಿಸಿ ಬೀಳುವುದರಲ್ಲಿ ಕೂಡಲ ಸಂಗಮ ದೇವರು ತನಗೆ ಬೇಕೆಂದು ಎತ್ತಿಕೊಂಡನಯ್ಯ ಎತ್ತಿಕೊಂಡನಯ್ಯ ಎತ್ತಿಕೊಂಡನಯ್ಯ ನಿಮ್ಗೆ ಪೂಜಾ ಸಮಯದಲ್ಲಿ ಅಂತ ಭಜನೆ ಪದ ಎಲ್ಲ ಹಾಡ್ತೀರಿ ಭಜನೆ ಪದ ಬರಗಲ್ರಿ ಮಾಡಿದ್ರೆ ಭಜನೆ ಪದ ಆದ್ರ ಅದು ಶಾರದಾಂಬಿ ಒಲಿಬೇಕಾದ್ರೆ ಎಷ್ಟು ಆಗ್ತದೆ ಪುಣ್ಯ ಬೇಕ್ರಿ ಅದು ಗುರುವಿನ ಆಜ್ಞೆ ಆಗ್ಬೇಕು ಗುರುವಿನ ಕಿರಣ ಆದ್ರ ಅದು ಸ್ವರ್ಗ ತಿರ್ತೈತ್ರಿ ಯಾವ್ದಾದ್ರು ಶಾರದಾಂಬಿಕಿದ ಹಾಕಿದ್ದು ಆಶೀರ್ವಾದ ಅದು ಅದ ಹಾಕಿ ಕೃಪ ಇದ್ರೆ ಆಗ್ತಿರ್ತೈತ್ರಿ ಅದ ಸರಸ್ವತಿ ನಮಗ್ ಒಲಿಮೆ ಇಲ್ಲ ಅಲ್ರಿ ನನಗೆ ಇಚ್ಛೆ ಬಂದೋಟ ಮನಸ್ಸು ಬಂದೋಟ ನಾವು ಕಲ್ತು ಇಷ್ಟ ಯಾರ ಚಕ್ರ ಹೋಗ್ರಿ ಹೇಳ್ರಿ ಇದು ಕಲ್ಸ್ರಿ ಅಂತ ಹೋಗಿಲ್ರಿ ಆ ಭಗವಂತ ಏನ್ ಬುದ್ಧಿ ಕೊಟ್ಟನ ಇಷ್ಟು ಮಾತ್ರ ನಂದ ಕೃಷಿ ಭೂಮಿ ಅಂದ್ರೆ ಮಣ್ಣಿನ ಫಲವತ್ತತೆ ಕಾಪಾಡಿಕೊಳ್ಳೋದ್ರ ಬಗ್ಗೆ ಮಣ್ಣಿನ ಪರೀಕ್ಷೆ ಮಾಡುವ ವಿಧಾನಗಳು ಇಂಥವೆಲ್ಲ ಈಗ ಮುನ್ನೆಲೆಗೆ ಬಂದಿದ್ದಾವೆ ನೀವು ಈ ಪ್ರಯತ್ನ ಮಾಡಿದ್ರೆ ಮಣ್ಣನ್ನು ಪರೀಕ್ಷೆ ಮಾಡಬೇಕು ನನ್ನ ಹೊಲಕ್ಕೆ ಅಂತ ಗ್ರಾಮ ಸೇವಕರುಗಳು ಬಂದಿರ್ತಾರ್ರಿ ಅವ್ರು ಬಂದು ಭೂಮಿ ಎಷ್ಟು ಇದೈತೆ ಇದು ಎಷ್ಟು ಪಿಂಡ ಐತೆ ಎಷ್ಟು ಇದೈತೆ ಅಂತ ಅವ್ರೆಲ್ಲ ಮಣ್ಣು ತಗೊಂಡು ಪರೀಕ್ಷೆ ಮಾಡಿ ಕೊಟ್ಟಿದಾರ ನಿಮಗೆ ಕೊಟ್ಟಾರ್ರಿ ಅದ ಕೃಷಿ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಬೇಕು ನಮಗೊಂದು ತರಬೇತಿ ಬೇಕು ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಈ ತರದ್ದು ಏನಾದ್ರೂ ನಿಮ್ಮ ಮನೇಲಿ ಮಾಡ್ತಾರ ಮಕ್ಕಳಾಗ್ಲಿ ನೀವಾಗ್ಲಿ ಏನಕ್ಕೆ ಹೋಗಿಲ್ರಿ ತಾವ ತಿಳ್ದ ಮಾಡ್ತಾರ ಯಾವ್ದಾರ ಒಂದು ಅಷ್ಟೇನು ಮುಂದೆ ಅದು ಹೋಗಿಲ್ರಿ ತಮಗೆ ತಿಳಿದದ್ ಮಾಡ್ತಾರೆ ನಿಮ್ ಪ್ರಕಾರ ಹೇಳಿ ಒಂದು ಅಂದ್ರೆ ಮಳೆಯಾಶ್ರಿತ ಕೃಷಿ ನಿಮ್ದು ಒಂದು ಆರ್ಥಿಕವಾಗಿ ನಾವು ಗಟ್ಟಿಯಾಗಿ ಇರಬಲ್ಲವಿ ಕೃಷಿಯಲ್ಲಿ ಅಂತ ಅನ್ಸಿದೀಯಾ ಕೃಷಿಯಲ್ಲಿ ಗಟ್ಟಿಯಾಗಿರ್ಬೋದು ಅಂದ್ರೆ ಅದ್ರ ಮಳೆ ದೇವ್ ಸರಿಯಾಗಿ ಪ್ರಯತ್ನ ಮಾಡಿದ್ರೆ ನಮ್ಮ ಆತ್ಮದೊಳಗೆ ಹಿಗ್ಗದಿಂದ ಉಲ್ಲಾಸದಿಂದ ಬೆತ್ತವ್ರಿ ಏನ್ರಿ ಆ ಭಗವಂತನ ಅನುಗ್ರಹ ಇದ್ರೆ ನಾವು ಯಾಕೆ ಬೆತ್ತಕೊಲ್ರಿ ಅದನ್ನ ಕಳ್ಕನಕ್ ಬರಗಲ್ಲರಿ ಆ ಟೈಮ್ದಾಗ ಮಾಡೇ ಸಿದ್ಧಾಂತ ಆಗ್ಬೇಕು ಮತ್ತೆ ನಾವು ಮಾಡ್ಲಾರ್ದ ನಾವು ಕೊಡು ಅಂದ್ರೆ ಶಿವ ಏನ್ ಕೊಡಬಲ್ರಿ ಒಳ್ಳೇದು ವಿರ್ಪಣರೇ ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ತಾವು ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಶರಣ ಸರ್ ಇದುವರೆಗೆ ಕೃಷಿ ಅನುಭವ ಕುರಿತು ಶ್ರೀ ವಿರೂಪಣ್ಣ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶನ ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್ ಕೇಳೋಣ ರೈತರಿಗೆ ಸಲಹೆ ರೈತ ಬಾಂಧವರೇ ಪ್ರಕೃತಿಯಲ್ಲಿ ನೈಸರ್ಗಿಕ ಕಾರಣದಿಂದ ಉಂಟಾಗ್ತಕ್ಕಂತಹ ಎಲ್ಲ ಆಕಸ್ಮಿಕ ಸಾವುಗಳಲ್ಲಿ ಶೇಕಡ 25% ಸಾವುಗಳು ಅಸಾಮಾನ್ಯ ಹವಾಮಾನ ಘಟನೆಗಳಿಂದ ಅಂದರೆ ಅತೀವ ಶಾಖದ ಅಲೆಗಳು ಶೀತದ ಅಲೆಗಳು ಅತಿವೃಷ್ಟಿ ಸಿಡಿಲು ಮತ್ತು ಚಂಡಮಾರುತಗಳಿಂದ ಉಂಟಾಗ್ತವೆ ಸಾಮಾನ್ಯವಾಗಿ ಬೇಸಿಗೆಯ ಏಪ್ರಿಲ್ ಇಲ್ಲವೇ ಮೇ ತಿಂಗಳ ಬಿರುಗಾಳಿ ಮಳೆ ಸಮಯದಲ್ಲಿ ಈ ಮಿಂಚಿನಿಂದ ಸಾವು ನೋವುಗಳು ಆಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಹೊರಗೆ ಕೆಲಸ ಮಾಡ್ತಾ ಇರತಕ್ಕಂತಹ ಸಂದರ್ಭಗಳಲ್ಲಿ ತತ್ಕ್ಷಣಕ್ಕೆ ಬರುವಂತಹ ಮಳೆ ಹಾಗೂ ಮಿಂಚಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ನಾವುಗಳು ಒಂದಷ್ಟು ಉಪಾಯದ ಮಾರ್ಗಗಳನ್ನು ಅನುಸರಿಸಬೇಕಾಗುತ್ತೆ ಸಿಡಿಲಿನಿಂದ ಸಾವನ್ನಪ್ಪದ್ರಲ್ಲಿ ಹೆಚ್ಚಿನವರು ರೈತರೇ ಇದ್ದಾರೆ ಹಾಗಾಗಿ ನಾವು ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿದ್ರೆ ಇಂತಹ ಅಪಾಯಗಳಿಂದ ತಪ್ಪಿಸಿಕೊಳ್ಬಹುದು ಮಿಂಚು ಪ್ರಾರಂಭವಾಗ್ತಕ್ಕಂತಹ ಲಕ್ಷಣ ತಿಳಿದ ತಕ್ಷಣ ಸಮೀಪದ ಕಟ್ಟಡ ಅಥವಾ ಮನೆಯೊಳಗಡೆ ಹೋಗಿ ಆಶ್ರಯವನ್ನು ಪಡೆದುಕೊಳ್ಬೇಕು. ಗುಡುಗು ಮಿಂಚು ಬರಲಿದೆ ಅಂತ ಗೊತ್ತಾದ ತಕ್ಷಣ ಬಯಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ತಕ್ಷಣವೇ ತಗ್ಗು ಪ್ರದೇಶಗಳಿಗೆ ಹೋಗಿ ಕುಳಿತುಕೊಳ್ಬೇಕಾಗುತ್ತೆ. ಆದರೆ ನಿಲ್ಲಬಾರದು. ತಗ್ಗು ಪ್ರದೇಶ ಇಲ್ಲವೇ ಬಯಲಿನಲ್ಲಿ ಇರಬೇಕಾದಂತಹ ಸಂದರ್ಭದಲ್ಲಿ ನಿಮ್ಮ ತಲೆಯನ್ನು ಎರಡು ಮೊಳಕಾಲುಗಳ ನಡುವೆ ಇರಿಸಿಕೊಳ್ಳಿ. ಇದು ಮಿಂಚಿನಿಂದ ಮೆದುಳು ಹಾಗೂ ಹೃದಯಕ್ಕೆ ಆಗುವಂತಹ ಹಾನಿಯನ್ನು ತಪ್ಪಿಸಬಹುದು. ಮರಗಳಿದ್ದ ಪ್ರದೇಶದಲ್ಲಿ ನೀವಿದ್ದರೆ ಅಲ್ಲಿಂದ ಬೇಗನೆ ಹೊರಗೆ ಬರೋದು ಒಳ್ಳೆಯದು. ಯಾಕೆ ಅಂದರೆ ಸಿಡಿಲು ಮೋಡದಿಂದ ಭೂಮಿಗೆ ಹರಿಯಲು ಮರದಂತಹ ಹಸಿ ಇಲ್ಲವೇ ಒದ್ದೆ ವಸ್ತುವನ್ನೇ ಹೆಚ್ಚಾಗಿ ಆಶ್ರಯಿಸುತ್ತೆ. ಎತ್ತರದ ಪ್ರದೇಶದಲ್ಲಿ ಇದ್ರೆ ಆದಷ್ಟು ಬೇಗನೆ ತಗ್ಗು ಪ್ರದೇಶಕ್ಕೆ ಇಳಿದು ಬರಬೇಕಾಗುತ್ತೆ. ಕುರಿ ಅಥವಾ ಜಾನುವಾರುಗಳ ಮಧ್ಯೆ ನಿಂತಿದ್ದರೆ ಅವುಗಳ ಮಧ್ಯದಲ್ಲಿ ಬಗ್ಗಿ ಕುಳಿತುಕೊಳ್ಳಿ. ಯಾಕೆ ಅಂದರೆ ಮಿಂಚು ಪ್ರಾಣಿಗಳಿಗಿಂತ ಎತ್ತರದಲ್ಲಿರುವಂತಹ ಮನುಷ್ಯರಿಗೆ ಮೊದಲು ಬೀಳುತ್ತೆ. ಮಿಂಚು ಗುಡುಗು ಇರುವಂತಹ ಸಂದರ್ಭದಲ್ಲಿ ಕೆರೆಯಲ್ಲಿ ಈಜುವುದು, ಸ್ನಾನ ಮಾಡುವುದು ಬೇಡ. ನೀರಿನಲ್ಲಿದ್ದರೆ ತಕ್ಷಣ ಹೊರಗೆ ಬರಬೇಕು. ವಿದ್ಯುತ್ ಕಂಬ, ಎಲೆಕ್ಟ್ರಿಕ್ ಟವರ್, ಮೊಬೈಲ್ ಟವರ್, ಟ್ರಾನ್ಸ್ಫಾರ್ಮರ್ ಮುಂತಾದವುಗಳ ಹತ್ತಿರ ನಿಲ್ಲಬಾರದು. ಮಳೆ ಬರುವ ಸಮಯದಲ್ಲಿ ಮನೆಯ ಅಂಗಳವನ್ನು ಸ್ವಚ್ಛ ಮಾಡುವ ಸಾಹಸವನ್ನು ಮಾಡಬೇಡಿ. ಮನೆಯ ಬಾಗಿಲು ಮತ್ತು ಕಿಟಕಿಗಳನ್ನು ಹಾಕಿ ಮನೆಯೊಳಗಿರಿ. ಮನೆಯ ಕಿಟಕಿಯ ಸಮೀಪ ಇರುವುದಕ್ಕಿಂತ ಮನೆಯ ಮಧ್ಯಭಾಗದಲ್ಲಿರುವುದು ಬಹಳ ಸುರಕ್ಷಿತ. ಗುಡುಗು ಸಿಡಿಲಿನ ಸಂದರ್ಭದಲ್ಲಿ ಮೊಬೈಲ್ ಫೋನ್ಗಳನ್ನು ಬಳಸುವುದು ಹಾಗೂ ಚಾರ್ಜ್ ಮಾಡೋದನ್ನು ಮಾಡೋದಕ್ಕೆ ಹೋಗಬೇಡಿ. ಕಂಪ್ಯೂಟರ್ಗಳಿಂದಲೂ ಕೂಡ ದೂರ ಇರಬೇಕು. ಕಾರಿನಲ್ಲಿ ಪ್ರಯಾಣ ಮಾಡ್ತಾ ಇದ್ರೆ ಗಾಜನ್ನು ಮುಚ್ಚಿಕೊಳ್ಬೇಕು ಮತ್ತು ಸಾಧ್ಯವಾದಷ್ಟು ಕಾರಿನ ಮಧ್ಯದಲ್ಲಿ ಕುಳಿತುಕೊಳ್ಬೇಕು. ಎಲ್ಲದಕ್ಕೂ ಮೊದಲಾಗಿ ಪ್ರಯಾಣವನ್ನು ನಿಲ್ಲಿಸಿ ಯಾವುದಾದರೂ ಸಮೀಪದ ಮನೆಯಲ್ಲಿ ಆಶ್ರಯ ಪಡೆದುಕೊಳ್ಳೋದು ಬಹಳ ಉತ್ತಮ. ಮನೆಯ ಕಾಂಕ್ರೀಟ್ ಗೋಡೆಗಳನ್ನು ಸ್ಪರ್ಶ ಮಾಡದೆ ಕೋಣೆಯ ಮಧ್ಯದಲ್ಲಿದ್ದರೆ ಬಹಳ ಸುರಕ್ಷಿತ. ರೈತರಿಗೆ ಸಲಹೆ ಕೇಳಿದಿರಿ. ಪ್ರೀತಿಯ ಪ್ರಜಾಪ್ರಭುಗಳೇ, ನಾನು ನಿಮ್ಮ ಪ್ರೀತಿಯ ಶಾಸಕ ಎಚ್ ಆರ್ ಗವಿಯಪ್ಪ. ನಿಮ್ಮ ಸಮಸ್ಯೆಗಳು ಕೇಳಲು ಹಾಗೂ ಪರಿಹಾರ ಕಂಡುಕೊಳ್ಳಲು ದಿನಾಂಕ 23/5/2025 ಶುಕ್ರವಾರ ಬೆಳಿಗ್ಗೆ 9:05-10:00 ಹೊಸಪೇಟೆಯ ಆಕಾಶವಾಣಿ ಸ್ಟುಡಿಯೋದಲ್ಲಿ ಇರ್ತೇನೆ. ಈ ನೇರ ಫೋನಿನ ಪ್ರೋಗ್ರಾಂನಲ್ಲಿ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಸಮಸ್ಯೆ ಕುರಿತು ನೀವು ನನ್ನೊಂದಿಗೆ ಮಾತನಾಡಬಹುದು. ಬನ್ನಿ, ನಾವು ನೀವು ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಹೆಜ್ಜೆ ಹಾಕೋಣ ಒಟ್ಟೊಟ್ಟಿಗೆ. ಆತ್ಮೀಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತಮಗೆ ದೂರವಾಣಿ ಸಂಖ್ಯೆಗಳು 200093 ಹಾಗೂ 221100 ಹೊಸಪೇಟೆಯ ಎಸ್ಟಿಡಿ ಸಂಖ್ಯೆ 08394. ಕೇಳುಗರೆ ಗಮನಿಸಿ, ಇದೇ ದಿನಾಂಕ 23/5/2025 ಶುక్రవారం ಬೆಳಗ್ಗೆ 9:05 ಹತ್ತು ಗಂಟೆಯವರೆಗೆ ಹೊಸಪೇಟೆ ಆಕಾಶವಾಣಿ ಕೇಂದ್ರದ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶಾಸಕರಾದ ಶ್ರೀ ಎಚ್ ಆರ್ ಗವಿಯಪ್ಪ ಅವರು ಭಾಗವಹಿಸಲಿದ್ದು, ಕೇಳುಗರ ನಿಮ್ಮ ಸಮಸ್ಯೆ ಹಾಗೂ ಸಲಹೆಗಳೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ರೈತ ಬಂಧುವರೇ, ಈಗ ಕೇಳೋಣ ರೈತ ಗೀತೆಗಳನ್ನು. ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಭೂಮಿಯ ಬದುಕನ್ನು ಸರಿದಾರಿಗೆ ತರಲು, ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಭೂಮಿಯ ಬದುಕನ್ನು ಸರಿದಾರಿಗೆ ತರಲು, ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ರಾಸಾಯನಿಕದ ಭ್ರಾಂತಿಯ ಅಳಿಸಲು, ಸಾವಯವದ ಕ್ರಾಂತಿಯ ತರಲು, ರಾಸಾಯನಿಕದ ಭ್ರಾಂತಿಯ ಅಳಿಸಲು, ಸಾವಯವದ ಕ್ರಾಂತಿಯ ತರಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ.